ಹೊಲದಾಗ ಬೋರ್ ಹೊಡ್ಸಕತ್ತಾನಲ್ಪ. ಓಹೋ, ಅದು ಯಾಕೋ ಸಮಾತ್ನೆಗೆ ನೀರ ಹತ್ತೊಲ್ತು, ಹೊಡ್ಸೋದು ಬರೇ ಗಾಳಿನೇ ಬರಾಕತ್ತೈತಿ, ಬರೇ ಇದ ಬರಾಕತ್ತೈತಿ, ಏನಂತ ತಿಳಿಬಲ್ತು ನೋಡಪ್ಪ ಅದು. ಒಂದೊಂದು ಟೈಮ್ನೊಳಗೆ ಹಂಗಾಗತ್ತೆ, ಒಳಗಡೆ ನೀರಿನ ಸೆಲೆ ಐತು ಇರಲಿ, ಯಾರಿಗೆ ಗೊತ್ತಾಗೋದಿಲ್ಲ. ನೋಡ್ಸ್ಯಾನಪ್ಪ ಐತಿ ಅಂತ ಯಾರೋ ವಿಜ್ಞಾನಿಗಳು ಬಂದು ಹೇಳಿದ್ರೆ ಖರೆ, ಆದರೂ ಆದರೆ ನೋಡು ಅಲ್ಲಿ ಬಾಜುಕನ ನಮ್ಮ ಇವಂದು ಕಲ್ಲಪ್ಪಂದು ಐತಪ್ಪ, ಅಲ್ಲಿ ಹತ್ತಿತ್ತು ಬಿಡ, ನೀರು ಹತ್ತಿತ್ತು ಇಲ್ಲ ಅಂತಲ್ಲ, ಬಟ್ ಇವಂದು ಹೊಲ ಮಾತ್ರ ಹಿಂಗಾಗಿಬಿಟ್ಟತ್ತಪ್ಪ, ಅದು ಏನು ತಿಳಿಯಬಲ್ತಪ್ಪ ಅಂತ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದ ಒಂದೊಂದು ಟೈಮ್ನ ತಿಳಿಯಲ್ಲ, ಅದು ಭೂಮಿಯೊಳಗೆ ಹೆಂಗೆ ಸೆಲೆ ಯಾವ ಕಡೆ ಇದೆ, ಅದು ನೀರಿನ ಸೆಲೆ ಬೇಕಲ್ಲ, ಸೆಲೆ ಇದ್ರೆ ನೀರು ಬರುತ್ತೆ, ಸೆಲೆನೇ ಇರಲಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ, ಹಂಗೂ ಇರುತ್ತೆ. ಅಂದ್ರೆ ಈಗ ಅಲ್ಲ ಅವ್ಗೆ ಏನು ಏನಾರ ಒಂದು ಮತ್ತೆ ಒಂದು ಪರಿಹಾರ ಹೇಳ್ಬೇಕಲ್ಪ, ಅಲ್ಲ ಕೃಷಿ ಹೊಂಡಾಗಿಂದ ಏನಾರ ಮಾಡು ವಿಚಾರ ಮಾಡೋಣ, ಹೆಂಗ ಏನೋ ಒಂದಿಟ್ಟು ನೀನ ಹೇಳಪ್ಪ. ಅಂದ್ರೆ ಏನು ಗೊತ್ತಾ, ನೀರಿನ ಒಂದು ವೈಜ್ಞಾನಿಕ ತಂತ್ರವನ್ನು ನಾವು ಅರ್ಥ ಮಾಡ್ಕೋಬೇಕು. ನೀರು ಹೆಂಗೆ ಭೂಮಿಗೆ ಬರುತ್ತೆ, ಅದು ಹೆಂಗೆ ಕಾಯುತ್ತೆ, ಮತ್ತು ಅದು ಆವಿಯಾಗಿ ಮ್ಯಾಲೆ ಹೆಂಗೆ ಹೋಗುತ್ತೆ, ಅಲ್ಲಿ ಮೋಡ ಹೆಂಗೆ ಕಟ್ಟುತ್ತೆ, ಮತ್ತದು ಗುರುತ್ವಾಕರ್ಷಣದಿಂದ ಗುರುತ್ವಾಕರ್ಷಣ ಶಕ್ತಿಯಿಂದ ಮತ್ತೆ ಭೂಮಿಗೆ ಬರುತ್ತೆ. ಇದು ಒಂದು ನಿಸರ್ಗದ ನಿಯಮ, ಇದು ಯಾರು ಮಾಡಿದ್ದಲ್ಲ. ಹೌದು ಹೌದು ಹೌದು. ಮತ್ತು ಇಲ್ಲ ಸಮುದ್ರ ಎಲ್ಲ ಹೆಂಗೆ ಆದವು ಅಂತೇಳಂದ್ರೆ, ಆ ಟೈಮಲ್ಲಿ ಭೂಮಿ ತಯಾರ ಅಂದರೆ ಭೂಮಿ ಉಗಮ ಆದಮೇಲೆ ಸಾವಿರಾರು ವರ್ಷದ ಮಳೆ, ಅದು ಸಾವಿರಾರು ವರ್ಷದ ಮಳೆಯೇ ಕಟ್ಟದು ಕಟ್ಟದು ಕಟ್ಟದು ಕಟ್ಟದು ಹೋಗಿ ಸಮುದ್ರಗಳು ತಗ್ಗಿನ ನಿಂತ ನಿಂತ ನಿಂತ ನಿಂತ ಭೂಮಿ ಅದು ಪಾಶುಕ ಅಂಟು ಒಂದಿರುತ್ತೆ. ಅದು ಹೌದಲ್ಲ, ಒಂದು ಕಡೆ ಭೂಮಿಯ ಯಾವುದೇ ಭಾಗದಲ್ಲಿ ಇದ್ದೇ ಇರುತ್ತೆ, ಶೇಕಡ 70-73% ನೀರು ನೀರಿದೆ ಅಂದರೆ ಅಷ್ಟೆಲ್ಲನೂ ನೀರು ಆಗಬೇಕು ಅಂತೇಳಿದ್ರೆ ಅಷ್ಟು ಭೂಮಿಯಿಂದ ಮತ್ತೆ ಆವಿಯಾಗಿ ಹೋಗ್ತಾ ಇರ್ತೆ ಬರ್ತಾ ಇರ್ತೆ ಗಿಡಗಳಿಗೆ. ಹಿಂಗೆ ನೋಡು, ಭೂಮಿಯಿಂದ ಮಳೆ ಮಳೆಯಿಂದ ಮತ್ತೆ ಜೀವಿಗಳು, ಏಕಕೋಶಿ ಜೀವಿಯಿಂದ ಬಹುಕೋಶಿ ಜೀವಿ, ಹಾಗೆ ವಿಪರೀತ ಕೋಟ್ಯಾನುಕೋಟಿ ಜೀವಿಗಳು ಮತ್ತು ಉಗಮ ಆಯಿತು. ಇವನ್ನೆಲ್ಲನೂ ನಾವು ಅರ್ಥ ಮಾಡಿಕೊಂಡ್ರೆ ಏನನ್ಸುತ್ತೆ ಅಂತೇಳಿದ್ರೆ, ಭೂಮಿಯಲ್ಲಿ ಕೂಡ ಈಗ ನೋಡು, ನೀನು ಎಷ್ಟೋ ಸರಿ ವಿಚಾರ ಮಾಡ್ತೀವಿ, ನಮ್ಗೆ ಇಲ್ಲಿ ತೆಗ್ಗಿನೋಗಿದ್ದೀವಿ, ಇಲ್ಲಿ ಗಿಡನ ಒಣಗ್ತಾ ಇದ್ದಾವೆ, ಅಲ್ಲಿ ಬೆಟ್ಟದ ಮೇಲಿದೆ ತುತ್ತ ತುದಿಗೆ ಹಚ್ಚ ಹಸಿರಾಗಿದೆ, ಹೆಂಗದು ಕೆಳಗಿದ್ದಲ್ಲಿ ನೀರಿರ್ಬೇಕು, ಮ್ಯಾಲೆ ಹೆಂಗಿದೆ. ಹೌದು, ಅದಕ್ಕೆ ಅದಕ್ಕೂ ನೋಡು ಇದು ನಿಸರ್ಗ ಹೆಂಗಂತೇಳಿದ್ರೆ, ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಕೆಳಗೆ ನೀರು ಬರುತ್ತೆ, ಇನ್ನೊಂದು ಕೇಶಾಕರ್ಷಣ ಶಕ್ತಿಯಿಂದ ನೀರು ಮೇಲೆ. ನೋಡು ಭೂಮಿಯಲ್ಲಿ ನೀರುವಂತ ತೇವಾಂಶ ಆಗಲಿ ನೀರಾಗಲಿ ಏನು ಮಾಡ್ತವೆ, ಬೇಸಿಗೆ ಟೈಮ್ ಒಳಗೆ ಭೂಮಿಯಿಂದ ಮ್ಯಾಲೆ ಬರಕ್ಕೆ ಚಾಲು ಮಾಡುತ್ತೆ ನೀರು ಬರುತ್ತೆ, ಮತ್ತೆ ಆವಿಯಾಗಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟೋ ಸರಿ ನಾವು ಅದನ್ನ ಹೇಳೋದು, ನೋಡು ಇಂಥ ಬೇಸಿಗೆ ಅಂಥ ಸಂದರ್ಭದೊಳಗೆ ಭೂಮಿಯಲ್ಲಿರುವಂಥ ತೇವಾಂಶ ಮ್ಯಾಲೆ ಬರುತ್ತಲ್ಲ, ನೀ ಆವಿಯಾಗಕ್ಕೆ ಹೋಗಿಬಿಡ್ತು ಅಂತೇಳಂದ್ರೆ ಭೂಮಿಯಲ್ಲಿರುವಂಥ ನೀರು ಕಡಿಮೆ ಆಕೋಂತ ಹೋಗುತ್ತೆ, ಅದಕ್ಕೆ ಮುಚ್ಚಿಗೆ ಹಾಕು, ಯಾವುದು ಕೃಷಿ ಯಾವುದೇ ತ್ಯಾಜ್ಯ ಇರಲಿ ಎಲೆ ಇರಲಿ ಕಸ ಕಳೆ ಏನೇನೋ ಇರುತ್ತಲ್ಲ ಅದನ್ನೆಲ್ಲನೂ ನಮ್ಮ ಬೇನಿನ ಸುತ್ತ ಗಿಡದ ಸುತ್ತ ಹಾಕ್ತಾಯಿರು, ಅಲ್ಲಿ ಒಂದು ಸ್ವಲ್ಪ ಪಾತಿ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು, ಹಿಂಗೆಲ್ಲ ಹೇಳ್ತೀವಲ್ಲ, ಅಷ್ಟೇ ಸಾಕು. ಅದಕ್ಕೆ ಒಂದು ಸ್ವಲ್ಪ ಗಿಡ ಇತ್ತಂದ್ರೆ ತೇವಾಂಶ ಎಲ್ಲ ಹೀರ್ಕೊಂಡು ತಾನು ಬೆಳ್ಕೊಂತ ನಿಂದಿರುತ್ತೆ. ನಮಗೆ ಬೆಳೆಗಳಿಗೆ ಬೇಕಾಗಿದ್ದದ್ದು ನೀರಲ್ಲ, ತೇವಾಂಶ. ನಾವೇನಂತೀವಿ ಘಟ ಘಟ ನಾವು ಕುಡಿತೀವಲ್ಲ, ಆಮೇಲೆ ಹೆಚ್ಚು ನೀರು ಹಾಕಿದ್ರೆ ಚಲೋ ಬೆಳಿತಾವ, ಎಷ್ಟು ಬೇಕು ಅಷ್ಟ ತಗೋತಾವ, ಎಷ್ಟು ಬೇಕು ಅಷ್ಟ ಜಾಸ್ತಿ ತಗೊಳ್ಳೋದಿಲ್ಲ. ಅದೇ ನೋಡಪ್ಪ, ಈಗ ನಮಗೆ ನೀರು ಎಡಕ್ಕೆ ಹಾಕಿ ಬಂದಿರ್ತೀವಿ, ಒಂದು ಕಡೆ ಕುಂತ ಒಂದು ಸ್ವಲ್ಪ ನೀರು ಕೊಡೋ ಅಂತ ಹೇಳಿದ ತಕ್ಷಣ ಬಕೀಟ್ ತಂದು ಕೊಟ್ಟು ನೀವು ಪೂರ್ತಿ ಮುಳುಗಿಸ್ಬಿಟ್ರೆ ಹೌದಲ್ಲ. ಅದಕ್ಕೆ ನಮ್ಗೆ ಎಷ್ಟು ಬೇಕು, ಒಂದು ಗಿಂಡಿ ಏನೇನು ಬೇಕು, ಒಂದು ಲೋಟ ಅಷ್ಟು, ಅಷ್ಟೇ ಎರಡು ಲೋಟ ಮೂರು ಲೋಟ ಅಷ್ಟು ಬೇಕು. ಅದು ಮತ್ತು ನಾವು ಉಸಿರಾಡೋ ಸ್ಥಿತಿ ಒಳಗೆ ನೀರು ಕುಡಿತೀವಿ, ನೀವು ಮೂಗು ಮುಚ್ಚೋ ನೀರು ಕುಡಿಯೋಕ್ಕಾಗಲ್ಲ. ಹೌದೌದು, ಅದಕ್ಕೆ ನೀರನ್ನು ಕೂಡ ಅದಕ್ಕೆ ಎಷ್ಟು ತೇವಾಂಶ ಬೇಕು ಅಷ್ಟು ಸಿಗುವಂಗೆ ನೋಡ್ಕೊಳ್ಳೋದು ಒಂದು, ಮತ್ತು ಅಲ್ಲಿ ಕೆರೆ ಕುಂಟೆ ಇತ್ತು ಅಂದ್ರೆ ಅದಕ್ಕೆ ನೀರು ತುಂಬಿಸೋದು ಇನ್ನೊಂದು. ಹೌದಪ್ಪ. ಮತ್ತೆ ಹಳ್ಳ ಕೊಳ್ಳ ಇತ್ತು ಅಂತ ಹೇಳಿದ್ರೆ ಚೆಕ್ ಡ್ಯಾಮ್ ಹಾಕೋದು ಇನ್ನೊಂದು. ಹೌದು, ಇಂಥವೆಲ್ಲಾನು ಮಾಡ್ಕೊಂತಿದ್ರೆ ನೀರಿಂದು ಹರಿವು ಜಾಸ್ತಿ ಆಗ್ತದೆ, ಅಂತರ್ಜಲ ಶ್ರೀಮಂತ ಆಗುತ್ತೆ, ಅಂತರ್ಜಲ ಜಾಸ್ತಿ ಆಗ್ತದೆ, ಅದನ್ನ ಬಿಟ್ಟಿದ್ರೆ ಸಮಸ್ಯೆ ನೋಡಪ್ಪ. ಇದು ಈಗೇನ ಕಲ್ಲಪ್ಪ ಏನ್ ಇದನ್ನ ತೋಡಾಕತ್ತಾನಲ್ಲ, ಈಗ ಇದ ಸಮಸ್ಯೆ ಆಗೋದು ನೋಡಬ. ಅದ ಅವಂದು ಇರೋದು 8 ಎಕರೆ ಐತಿ, ಎಲ್ಲೂ ನೀರ್ ನಿಲ್ದಂಗ ನೋಡ್ಕೊಂಡ ನಾವು ಸುಮ್ಮನೆ ಬೇರೆದ್ರು ಹೊಲಕ್ಕೆ ಹೋಗಿ ತೊಡಕು ಹಿಂಗೆಲ್ಲ. ಅಂದ್ರೆ ನಾನು ನಿಲ್ಸಿದ ನೀರು ನನಗೆ ಉಪಯೋಗ ಆಗುತ್ತೆ ಅಂತಲ್ಲ, ನಿನಗೂ ಆಗ್ಬೋದು. ಯಾಕಂದ್ರೆ ಅಂತರ್ಜಲದೊಳಗೆ ಯಾವ ಕಡೆ ಮೂವ್ ಆಗುತ್ತೆ, ಯಾವ ಕಡೆಗೆ ಅದು ಹೋಗುತ್ತೆ, ಒಳಗೆ ಹೋಗ್ತದೆ, ಭೂಮಿ ಒಳಗೆ ಎಲ್ಲೆಲ್ಲಿ ಹೆಂಗಿದೆ. ಆಮೇಲೆ ಇದು ಎಲ್ಲರದು ಕರ್ತವ್ಯ ಆಗ್ಬೇಕು, ಎಲ್ಲರೂ ಕರ್ತವ್ಯ, ಎಲ್ಲರೂ ಕರ್ತವ್ಯ ಆಗ್ಬೇಕು. ಈಗ ಹೇಳಿದ್ನಲ್ಲ, ಈಗ ಆ ಕಡೆ ಅವನು ಸಂಗಪ್ಪನ ಹೊಡಿಸಿದ, ಇತ್ತ ಕಲ್ಲಪ್ಪನು ಹೊಡಿಸಿದ, ಇತ್ತಾಗ ಇವನು ಹೊಡಿಸಿದ, ಸುಬ್ಬಣ್ಣನು ಹೊಡಿಸಿದ ಅಂತಂದ್ರೆ ನೀರು ಸಿಗಬೇಕು. ಹಂಗದ ನೀರು ಹೆಂಗೆ ಸಿಗಬೇಕು? ಮತ್ತೆ ಅದು ಬರೀ ನೀರು ಇರಲ್ಲ, ಅದು ಅದನ್ನು ಕೂಡ ಪರೀಕ್ಷೆ ಮಾಡ್ಬೇಕಲ್ಲ. ಹೌದು, ಎಷ್ಟು ಕೃಷಿ ಯೋಗ್ಯ ನೀರು ಅದನ್ನೋ ಇಲ್ಲೋ, ಅಲ್ಲಿ ಇರುವಂತ ಕುಡಿಯುವಂತ ಇದಕ್ಕೆ ಯೋಗ್ಯ ಅದನ್ನೋ ಇಲ್ಲೋ ನೀರು ಅನ್ನೋದನ್ನು ಅದನ್ನು ನೋಡ್ಬೇಕಾಗ್ತದ. ಇಲ್ಲಾಂದ್ರೆ ಅದು ಎಲ್ಲ ಉಪ್ಪು ಹುಳಿ ಆಗಿ ಮಣ್ಣಿನ ಸ್ವಾದನ ಆಗಿಬಿಡುತ್ತೆ. ಹೌದು ಹೌದು ಹೌದು. ಈಗ ಅವಂಗ ಹೇಳ್ತಾನೆ, ತಡಿಯ ನೀನು ಒಂದಿಟ್ಟು ನಡಿಪ, ಒಂದು ಠೇವಣ ನಡಿ ನಡಿ ಹೋಗೋಣ ನಡಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇಬಾಗೇವಾಡಿಯ ಅಪ್ಪ ಸಾಹೇಬ್ ಎಂ ತಿಗಡಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ. ಸಂಶಯ ಬಂದಿದ್ರೆ ನಿಮ್ಮ ಕೂಡ ನಾವು ಮಾತಾಡ್ತಿರ್ಕಿಲ್ಲ. ನೀವು ಹತ್ತಿದ ಮೋಟ್ರ್ ಹತ್ತು ಸಹಿತ ಹತ್ತು ಪೈಕಿ ನಾನಲ್ಲ. ಇರ್ಲಿ, ಈಗ ಏನಾಗ್ಯದ? ನಾವು ಕೊರವಂಜಿ ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿರೇನು? ನೋಡಿ, ನಮ್ಮ ಊರಿಗೆ ಎಷ್ಟೋ ಮಂದಿ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಅವ್ರು ಹೇಗೆ ಬರ್ತಾರೆ? ಹೇಗೆ ಬರ್ತಾರೆ? 18 ಜಾಬಿದ ಒಂದು ಸೀರೀಸ್ ಹೊತ್ಕೊಂಡು ಕಂಠರ್ಕ ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡು ಇಂಥ ಸುಂಬಲ್ ಕೂಸಿನ ಮಗನ ತಗೊಂಡು ಕೈಯಾಗಿ ಒಂದು ಬಡಿಗಿ ಒಡಕ ಡಬರಿ ಗಿಲ್ಗಿಂಚಿ ಹಿಡ್ಕೊಂಡು ಅವ್ರು ಹೇಗೆ ಬರ್ತಾರ? ಏ ನನ್ನ ತಾಯಿ ನೀಳಯ್ಯವ್ವ, ಕೆಳಗದ ಅಲ್ಲಿಂದ ಏನು ಕಪ್ಪಿಗತಿ ಏನು ಕಡ್ಕೊಂಡು ಬಿದ್ದಿರೋ ಅಥವಾ ಮಿಚ್ಚುಣಿಕೆ ಹಚ್ಚಿ ಎಳೆದು ಬಂದಿರೋ? ಹೇಗೆ ಬಂದಮ್ಮ? ಇಷ್ಟು ಹೇಳಿದ್ರೆ ಗುರ್ತಾಗ್ತದ? ಹೌದು, ಹಾಗಾದ್ರೆ ಕೇಳಲ್ಲ. ಹೇಳಮ್ಮ. ಗಿರಿಯಿಂದ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶಕುನ ಸಮುದ್ರಕ್ಕೆ ಹೇಳುತ್ತಾ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದ್ರಿ, ಊರು ಬಿಟ್ಟು ಬಂದು ಊರಿಗೆ ಬರಬೇಕಾದ್ರೆ ಮನುಷ್ಯನಲ್ಲಿ ಒಂದು ಶಕ್ತಿ ಬಲ ಇರಬೇಕು, ಒಂದು ವಿದ್ಯಾದ ಬಲ ಇರಬೇಕು, ಒಂದು ರೊಕ್ಕದ ಬಲ ಇರಬೇಕು. ಅಂತ ಹೆಚ್ಚಿನ ವಿದ್ಯಾ ನಿನಗೆ ಏನು ಬರ್ತದಮ್ಮ? ಏನು ಬರ್ತದ? ಮತ್ತ ನಿನ್ನ ಗುರು ಯಾರು? ಯಾರು ಏನು ಕಲಿಸ್ಯಾನ? ಈಗ ಹೇಳಿದ್ರ ಅಂದ್ರ ಗುರ್ತಾಗ್ತ ಗುರ್ತಾಗ್ತದ. ಹೌದು, ಕೇಳ. ಪಠನ ಮಾಡಿಸಿದಂತವರು ನೀವ? ಹೌದು. ಹೌದಲ್ರಿ? ಮತ್ತ ಕಂಬ ಏನಾದ್ರು ಮಾತಾಡ್ಸಿರಿ? ಈ ಕಂಬನಾದ್ರೂ ಮಾತಾಡ್ಸಿದ್ದೇನೆ. ಯಾವಾಗ ಮಾತಾಡ್ಸಿರಿ? ಜ್ಞಾನೇಶ್ವರ ಅವತಾರ ಕಾಲಕ್ಕ, ನರಸಿಂಹ ಅವತಾರ ಕಾಲಕ್ಕ, ಕೋಣನ ಮುಖದಿಂದ ನಾಲ್ಕು ವೇದ ಇಲ್ರಿ, ಆರು ಶಾಸ್ತ್ರ, 18 ಪುರಾಣ ಪಠನ ಮಾಡಿಸಿದ್ದೇನೆ. ಅದನ್ನಾದ್ರೂ ನೀವು ಮಾಡಿಸಿರಿ. ಹೌದು. ಇರ್ಲಿ, ನೀವೆಲ್ಲ ಹೇಳ್ತೀರಿ, ನಿಮ್ಮ ಮಾತ ನಮ್ಗೆ ತಿಳಿಯವಲ್ಲು. ಅಲ್ಲ, ನನ್ನ ಮಾತು ನಿನಗೆ ತಿಳಿಯವಲ್ಲು. ತಿಳಿಯವಲ್ಲು ಅಲ್ರಿ? ನನ್ನ ಮಾತು ನಿನಗೆ ತಿಳಿಬೇಕಾದ್ರ ಯಾವ ರೀತಿಯಿಂದ ಹೇಳಬೇಕು? ನೀವು ಯಾವ ರೀತಿಯಿಂದ ನೀವು ಹೇಳಬೇಕು, ನಾವು ಯಾವ ರೀತಿಯಿಂದ ಕೇಳಬೇಕು. ಈಗ ಹೌದಮ್ಮ, ಹಾಗಾದ್ರೆ ಕೇಳ. ಹೇಳಮ್ಮ. ಹಸನಾಗಿ ಕೇಳಿರುವ ಎಂಥದ್ದಿರ್ತದ ಇರು ಚಲಿಸುತ್ತೆ ಪ್ರಪಂಚವೆಲ್ಲ, ಆ ಪರಮಾತ್ಮನಿಂದಲೇ ನಡುವೆದೊಂದು ನಂಬಿಕೆ ಇಟ್ಟು ಕೇಳೋದೇ ಒಂದು ಭಕ್ತಿ. ಅಂದ್ರೆ ಏನು ನಂಬಿಕೆ ಇಟ್ಟು ಕೇಳೋದು ಇದು ಒಂದ ಭಕ್ತಿ ಅಂದ್ರೆ? ಭಕ್ತಿ ಅಂದ್ರ ಒಂದೇ ಇಲ್ಲ, ಮತ್ತೆಷ್ಟ್ರಿ? ಭಕ್ತಿಯಲ್ಲಿ ನವವಿಧ ಭಕ್ತಿಗಳವ. ಅಂದ್ರೆ ಒಂಬತ್ತು ಭಕ್ತಿಗಳವ. ಹೌದು. ಅವು ಯಾವ್ಯಾವು? ಯಾವು? ಹ, ಶ್ರವಣ, ಶ್ರವಣ, ಸ್ಮರಣ, ಸ್ಮರಣ, ಕೀರ್ತನ, ಕೀರ್ತನ, ಪಾದ ಸೇವನ, ಪಾದ ಸೇವನ, ಅರ್ಚನ, ಅರ್ಚನ, ವಂದನ, ವಂದನ, ದಾಸ್ಯ, ದಾಸ್ಯ, ಸಖ್ಯ, ಸಂಖ್ಯ, ಆತ್ಮ ನಿವೇದನ ಭಕ್ತಿ. ಹ, ಹೀಗೆ ಒಂಬತ್ತು ಭಕ್ತಿಗಳವ. ಕೊರವಂಜಿ, ಈ ಒಂಬತ್ತು ಭಕ್ತಿಗಳೆಲ್ಲನೇ ಹೇಳಿದಿ. ಹೌದು. ಹೌದಲ್ಲ, ಇವನು ಯಾರ ಸಾಧನೆ ಮಾಡ್ಯಾರೋ ಅಥವಾ ಹಾಗ ಉಳಿದಾವು? ನೋಡಮ್ಮ, ಸಾಧನೆ ಮಾಡಿದ್ದಾರೆ. ಯಾರ್ಯಾರು ಮಾಡ್ಯಾರ? ಒಂದೊಂದು ಭಕ್ತಿ ಮಾಡಿ ಒಬ್ಬರು ಮುಕ್ತಿ ಹೊಂದ್ಯಾರ. ಮುಕ್ತಿ ಹೊಂದಿದ್ದಾರೆ. ಹೌದು. ಅವ್ರು ಯಾರ್ಯಾರು? ಯಾರು? ಹ, ಶ್ರವಣ ಭಕ್ತಿ ಮಾಡಿ ಪರೀಕ್ಷಿತರಾದ ಮುಕ್ತಿ ಹೊಂದ್ಯಾನ. ಪರೀಕ್ಷಿತ ರಾಜ. ಸ್ಮರಣ ಭಕ್ತಿ ಮಾಡಿ ಪ್ರಹ್ಲಾದ. ಪ್ರಹ್ಲಾದ. ಕೀರ್ತನ ಭಕ್ತಿ ಮಾಡಿ ನಾರದರು. ನಾರದರು. ಪಾದ ಸೇವನ ಭಕ್ತಿ ಮಾಡಿ ಲಕ್ಷ್ಮಿ. ಲಕ್ಷ್ಮಿ. ಅರ್ಚನ ಭಕ್ತಿ ಮಾಡಿ ಅಕ್ರೂರ. ಅಕ್ರೂರ. ವಂದನ ಭಕ್ತಿ ಮಾಡಿ ಪೃಥ್ವಿರಾಯ. ಪೃಥ್ವಿರಾಯ. ದಾಸ್ಯ ಭಕ್ತಿ ಮಾಡಿ ಮಾರುತಿ. ಮಾರುತಿ. ಸಖ್ಯ ಭಕ್ತಿ ಮಾಡಿ ಅರ್ಜುನ. ಅರ್ಜುನ. ಆತ್ಮ ನಿವೇದನ ಭಕ್ತಿ ಮಾಡಿ ಬಲ ಚಕ್ರವರ್ತಿ ಮುಕ್ತಿ ಹೊಂದಿದ್ದಾನೆ. ನೋಡವ, ಒಬ್ಬೊಬ್ಬರು ಒಂದು ಭಕ್ತಿ ಮಾಡಿದ್ರು, ಅವರಲ್ಲಿ ಅಂತ ತಾಕತ್ತಿತ್ತು, ಅವ್ರು ಮುಕ್ತಿ ಹೊಂದಿದ್ರು. ಹೌದಮ್ಮ. ನಾ ಮುಕ್ತಿ ಹೊಂದಬೇಕಾದ್ರ ಯಾವ ಭಕ್ತಿ ನಾ ಮಾಡ್ಬೇಕು? ಈಗ ಶ್ರವಣ ಭಕ್ತಿ ಮಾಡಬೇಕು. ನಾ ಎಲ್ಲಾ ಮಾಡಿನಿ. ಶ್ರಾವಣದಾಗ ಐಗೋಳು ಗುಣಿಸೇನು, ಗೋಪಾಲ ತುಂಬಿನು, ಹಡ್ಲಿಗೆ ತುಂಬಿನು, ರಗಡ ಭಕ್ತಿ ಮಾಡಿನಿವ, ನನಗೆ ಮುಕ್ತಿನ ಸಿಗಲಿಲ್ಲ. ಹಾಗಲ್ಲ, ಸದಾವ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ. ಹೌದು. ಮಾಡಬೇಕು ಸದಾವು. ಹೌದು. ಅಂದ್ರೆ ಎಡಬಡಿದ ಆ ಭಗವಂತನ ನಾಮಸ್ಮರಣೆ ಮಾಡಿದ್ದಾದ್ರೆ ನನಗೆ ಮುಕ್ತಿ ಆಗ್ತದೆ. ಯವ ಇನ್ನು ಮಾಡ್ತೀನಿ ನಾನು. ಇರ್ಲಿ, ನೀವು ಎಲ್ಲಿಂದಾರ ಬಂದಿರಿ? ಅಲ್ಲ, ಬಂದ ಕುಲೇ ಮೊದಲೇ ಹೇಳಿ ನಿನಗ. ಅಂದ್ರೇನು, ಬಸ್ಸಿನಾಗ ಬಂದಿರೋ, ಏನ ಟಾಂಗಾದಾಗ ಬಂದಿರೋ, ಎಷ್ಟಾಗ ಬಂದಿರೋ, ನೀವು ಬಂದದ್ದು ನನಗೆ ಗುರುತಾಗಲಾರ ಕೇಳಾಕತ್ತೇನೆ. ಹಾಗೆಲ್ಲ ಮಾತಾಡಬಾರ್ದು. ಆ ದೇವಲೋಕ ಬಿಟ್ಟು ಈ ಭೂಲೋಕಕ್ಕೆ ಬಂದಂತ ಹೇಳಿಲ್ಲ. ಅಂದ್ರೇನು, ಆ ದೇವಲೋಕದಿಂದ ಈ ನೀವು ಭೂಲೋಕಕ್ಕೆ ಬಂದಂಗ ಆತು. ಹೌದು. ಇವೆರಡ ಏನು ಲೋಕ? ಲೋಕ ಅಂದ್ರೆ ಎರಡ ಇಲ್ಲ, ಹದಿನಾಲ್ಕು ಲೋಕಗಳವ. ಹದಿನಾಲ್ಕು ಲೋಕ. ಹೌದು. ಹೇಳ್ರಲ್ಲ ಯಾವ್ಯಾವು? ಯಾವ ಯಾವ್ಯಾವ ನೋಡು. ಈ ಭೂಮಿಯಿಂದ ಕೆಳಗಿನ ಏಳು ಲೋಕಗಳು. ಕೆಳಗ ಏಳು ಲೋಕಗಳು. ಹೌದು. ಈ ಭೂಮಿಯಿಂದ ಮೇಲಿನ ಏಳು ಲೋಕಗಳು. ಮ್ಯಾಲ ಏಳು ಲೋಕಗಳು. ಹೌದು. ಆ ಮ್ಯಾಲಿನ ಏಳು ಲೋಕದ ಹೆಸರೇನ್ರಿ? ಏನು ಏನು? ಭೂಲೋಕ. ಭೂಲೋಕ. ಭೂರ್ಲೋಕ. ಭೂರ್ಲೋಕ. ಸುವರ್ಲೋಕ. ಸುವರ್ಲೋಕ. ಜನಲೋಕ. ಜನಲೋಕ. ತಪೋಲೋಕ. ತಪೋಲೋಕ. ಮಹರ್ಲೋಕ. ಮಹರ್ಲೋಕ. ಸತ್ಯಲೋಕ. ಸತ್ಯನೇವ ಲೋಕ ಅಂದ್ರೆ ಸಾಯ್ತದನ? ಅದು ಒಂದು ಲೋಕದ ಹೆಸರು. ಹೆಸರದ ಇವು ಮ್ಯಾಲ ಅದಂಗ. ಹೌದು. ಇನ್ನು ಕೆಳಗಿನೂ ರೀ? ಅವು ಏಳವ. ಅವು ಯಾವ್ಯಾವು? ಯಾವು? ಅಥಳ. ಯಾರು ಹೇಳ್ತಾರವ? ಅದು ಒಂದು ಲೋಕ. ಹೌದು. ಅತಳ. ವಿಥಳ. ವಿಥಳ. ಸುತ್ತಳ. ಸುತ್ತಳ. ತಳ. ತಳ. ತಳ. ತಳ. ಮಹಾತಳ. ಮಹಾತಳ. ರಸಾತಳ. ರಸಾತಳ. ಪಾತಳ. ಅಯ್ಯೋ, ಅಲ್ಲಿ ಬೇಡ. ಯಾಕ? ಪಾತಾಳ ಕೊಯ್ಬೇಡ. ಇರ್ಲಿ, ಮ್ಯಾಲ ಏಳು ಲೋಕ ಅದು. ಹೌದು. ಕೆಳಗಿನ ಏಳು ಲೋಕ ಅದು. ಹೌದವ. ನಾವು ನಡುವದಿವಿಲ್ರಿ. ಹೌದೌದು. ಹೌದು. ಒಪ್ಪರಿ ಬೀಳ್ಳಿ ಅದ. ಇದಕ್ಕಾದಾರ ಏನದ ಈಗ? ಹೌದು ನೋಡಮ್ಮ, ಅಷ್ಟು ಗಜಗಳ ಮೇಲೆ ಈ ಭೂಮಿ ನಿಂತದ. ಯಾವಾಗ ಗಜಗದ ಮೇಲೆ ಅಂತೀರೋ ಏನಂತೀರಿ ನನಗೆ ತಿಳಿವಲ್ದೆ. ಗಜ ಅಂದ್ರೇನು? ಆನೆ. ನೀ ಆನೆ ನೋಡಿಲ್ಲ ಅಂತ ನಾ ಕೇಳಿದ್ದೆ. ರಗಡ್ ನೋಡಿನ. ನೋಡಿಯ? ನೋಡಿದೇನು. ಹೌದಾ? ಹೌದು. ನೋಡಮ್ಮ, ಇವು ಎಂಟು ಆನೆಗಳ ಮೇಲೆ ನಿಂತಾವ. ಎಂಟು ಆನೆ ಎಂಟು ದಿಕ್ಕಿಗೆ ಹೊತ್ಕೊಂಡು ನಿಂತಾವ. ಹೌದು. ಯಾವ್ಯಾವ ಆನೆ ಯಾವ್ಯಾವ ದಿಕ್ಕಿಗೆ ಹೊತ್ಕೊಂಡು ನಿಂತಾವ? ಹೌದಾ? ಹೌದು. ಅಬ್ರಹ್ಮ. ಅಬ್ರಹ್ಮ. ಕಪಿಲೆ. ಕಪಿಲೆ. ಪಿಂಗಳೆ. ಪಿಂಗಳೆ. ಸುಮಂಗಳೆ. ಸುಮಂಗಳೆ. ಸುಬ್ರದಂತ. ಸುಬ್ರದಂತ. ತಾಮ್ರಪರ್ಣಿ. ತಾಮ್ರಪರ್ಣಿ. ಅಂಜನಾ. ಅಂಜನಾ. ಅಂಜನಾವತಿ. ಅಂಜನಾವತಿ. ಇವ ಇವು ಎಂಟು ಗಂಡಾನೇನ ಅದು? ಹಂಗ. ಹೌದು. ಹೌದಲ್ಲ. ಮತ್ತೆ ಇವಕ್ಕೆ ಜೋಡ್ ಅದಾವ ಇಲ್ಲೋ? ಅವ ಯಾವ್ಯಾವು? ಯಾವು ಈ ಗಂಡಾನಿ ಏನು ಹೇಳಿದ್ರಲ್ಲ, ಇವಕ್ಕೆ ಜೋಡ್ ಅದಾವ ಇಲ್ಲೋ ಅಂತ. ಹೌದಾ? ಯಾವ್ರಿ? ಅಬ್ರಹ್ಮ. ಕಪಿಲೆ. ಕಪಿಲೆ. ಪಿಂಗಳೆ. ಪಿಂಗಳೆ. ಸುಮಂಗಳೆ. ಸುಮಂಗಳೆ. ಸುಬ್ರದಂತ. ಸುಬ್ರದಂತ. ತಾಮ್ರಪರ್ಣಿ. ತಾಮ್ರಪರ್ಣಿ. ಅಂಜನಾ. ಅಂಜನಾ. ಅಂಜನಾವತಿ. ಎಂಟು ಹೆಣ್ಣಾಣಿ ಎಂಟು ಗಂಡಾಣಿ ಇದೆಲ್ಲ ಬರಬರಿ ಆತವ ಗೋಳ ಹಿಡಿದು ಹೋತು. ಇರ್ಲಿ, ಇದ್ರ ಇವ ಏನು? ಇವ್ರ ಬಸ್ತಾನಿ ಅಲ್ಲ ಅಷ್ಟು ಪುರಿಗಳವ. ಪುರಿ ಅಂದ್ರೆ ನಮಗ್ ತಿಳಿದಿಲ್ಲವ, ಮ್ಯಾಲ ಚಟ್ನಿಗೆ ಹೋಗ್ತು ನಾವು. ಹಾಗಲ್ಲ. ಪುರ ಅಂದ್ರೆ ಏನು? ಪಟ್ಟಣಗಳವ. ಪಟ್ಟಣ ಅಂದ್ರೆ ನಮ್ಗೆ ಸಟ್ನ ಹೇಳ್ಬಿಡ್ರಿ. ಅವು ಯಾವ್ಯಾವು? ಅಮರಾವತಿ. ಅಮರಾವತಿ. ಅಂಬಾವತಿ. ಅಂಬಾವತಿ. ಸೇನಾವತಿ. ಸೇನಾವತಿ. ಸಿದ್ಧಾವತಿ. ಸಿದ್ಧಾವತಿ. ಅಳಕಾವತಿ. ಅಳಕಾವತಿ. ಗಾಂಧರ್ವತಿ. ಗಾಂಧರ್ವತಿ. ಕಾಂಚಾವತಿ. ಕಾಂಚಾವತಿ. ಯಶಾವತಿ. ಯಶಾವತಿ. ಆತಲ ಇವ ಎಂಟು ಪಟ್ಟಣ ಅದು ಹೇಳಿದಿರಿ. ಮತ್ತ ಇವು ಇವಕ್ಕೆ ಠಿಕಾನ ಆಯ್ತಿಲ್ವಾ? ಠಿಕಾನ. ಒಬ್ಬೊಬ್ರು ಒಬ್ಬೊಬ್ರು ಒಂದು ದಿಕ್ಕಿನಲ್ಲಿರ್ತಾರ ಮಾಲಕರು. ಹೌದು. ಅವ್ರು ಯಾರು? ಇಂದ್ರ, ಇಂದ್ರ, ಅಗ್ನಿ, ಅಗ್ನಿ, ಯಮ, ಯಮ, ನಿರೋರತಿ, ನಿರೋರತಿ, ವರುಣ, ವರುಣ, ವಾಯು, ವಾಯು, ಕುಬೇರ, ಕುಬೇರ, ರುದ್ರ, ಖಡೇ ರುದ್ರ. ಯವ ನಾವು ರುದ್ರ ಅಂದ್ಕೊಂಡು ನೆಂಪಕ್ಕತಿ ಅಂದ್ರ ಇವ್ರದ್ದು ಬಂದೋಬಸ್ತ್ ಆತವಾ ಇದೆಯಲ್ಲ. ಹೌದು. ಇದು ಇದೆಲ್ಲ ಒಪ್ಪಾರಿ ಕಡಿದಾಂಡಿಗೆ ಆತದ. ಆಯ್ತು. ಇದ ನಡು ಐಗೋಳ ಜೋಡಿಗೆ ಜೊತೆ ಇಳಿಬಿದ್ರ ಇದಕ್ಕೆ ಆಧಾರ ಏನೈತಿ? ಏನು ಇದಕ್ಕೆ ಆಧಾರ? ಆದಿಶೇಷನು ಆಧಾರಭೂತನಾಗ್ಯಾನ ಈ ಭೂಮಿಗೆ. ಆದಿಶೇಷ ಅಂದ್ರೆ ಏನು ಇವಯ್ಯ? ಆದಿಶೇಷ ಅಂದ್ರ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲವ? ನೀ ಹಾವು ನೋಡಿಲ್ಲೋ? ಏಯವ್ವ ಹಾವು ಅಂದ್ ಕೂರ್ಲೆ ನಾವು ಹಂಗ ಶುರು ಆಕತಿವ? ಹಾವು ನೋಡಿನಿ. ನೋಡಿಯ? ಹಾವಿಗೆ ಆದಿಶೇಷ ಅಂತ ಹೆಸರು. ಹಾವಿಗೆ ಅಂತಾರ್ರೆ, ನಾವು ಹೆದರಿ ಬಿಟ್ಟು ಬಿಡುವ. ಹೌದಾ? ನೋಡು, ನಿನಗೆ ತಿಳಿದಿದ್ರೆ ಒಂದು ದೃಷ್ಟಾಂತ ಕೊಡ್ತಾನ. ಯವ್ವ ನನಗೆ ದೃಷ್ಟಾಂತ ಕೊಡ್ತೀರಿ? ಕೊಡ್ರಿವ. ನೀ ಛತ್ರ ನೋಡಿಲ್ಲೋ? ಏನವಣಿ ನಮ್ಮನೇನು ಹುಡುಗರನ್ನ ಮಾಡಿದ್ರೆ? ಅಲ್ಲ, ನೀ ಯಾಕೆ ಹುಡುಗಾಗ್ತಿ ಬಿಡು. ಛತ್ರಿಗೆ 8 ಕಟ್ಟಿಗಳು. ಛತ್ರಿ ಯವ ನೋಡುದಷ್ಟ ಅಲ್ಲ, ಮೇಲಾದ ಮೇಲೆ ಹೊರಿಗಟ್ಲೆ ಕೂಡಿಸಿಟ್ಟನ್ನ. ಏನವ ಛತ್ರಿ? ಅಲ್ಲ, ಅಷ್ಟ ಯಾಕೆ ಕುಡಿಸಿ? ಅವನ ಒಂದು ಬಿಸ್ನೆಸ್ ವ, ಒಂದು ದಂಧ. ನಾವು ಮೊದಲು ಏನ್ ಮಾಡ್ತೀವ, ಆ ಛತ್ರಿ ಯಾರು ಹಿಡ್ಕೊಂಡು ಕೂತಿರ್ತಾರಲ್ಲ ಬಸ್ನಾಗ, ಅದು ಹೋಗ್ತಿರ್ತಲ್ಲ, ಹೋಗಿ ಅವ್ರ ಮಗ್ಗಲ್ದಾಗ ಕೂತ್ ಬಿಡ್ತಾನ. ಕೂಡ್ತಿ? ಹ್ಮ್. ಆನಂತರ ಮುಂದ್ ಬಸ್ ಸ್ಟ್ಯಾಂಡ್ ಬಂದ ಕೂಡಲೇ ಅವ್ ಮರ ತಿಳಿದ್ರಂತಿ ಪಾಡ ಪಾಡ. ಹೌದಿಲ್ಲ? ಗಸಗಿನ ಅವ್ ಎಲ್ಲಿಕಂದ್ರ ತಗೊಂಡು ಹೋಗೇ ಬಿಡುದು. ಅಂತೂ ಇದನ್ನ ಮಾಡಾಕತ್ತಿ. ಎಲ್ಲಾರು ಸಾಧಿಸಿರ ಮಾಡ್ತಾರ ಬಿಡವ. ಇರ್ಲಿ ಬಿಡವ. ಛತ್ರಿ ನೋಡಿಲ್ಲ? ನೋಡಿನ. ಆ ಮೇಲೆ ಛತ್ರಿಗೆ 8 ಕಟ್ಟುಗಳು ಇರ್ತಾವ. ಇರ್ತಾವಲ್ಲ ಇವ ಮೇಲೆ ಅರಿವಿ ಏನೈತಲ್ಲ? ಹೌದು. ಅದು ಭೂಮಿ ಇದ್ದಂತೆ. ಅದ ಅರಿವಿ ಭೂಮಿ ಇದ್ದಂಗ. ಕಟ್ಟಿಗಳು ಏನವಲ್ಲ, ಆಣಿಗಳಿದ್ದಂತೆ. ಅವು ಕಡ್ಡಿಗಳು ಆಣಿಗಳಿದ್ದಂಗ. ನಡುಕ್ಕೆ ಏನ್ ಹಿಡಿಕೆದಲ್ಲ? ಹೌದು. ಅದು ಆದಿಶೇಷದಂತೆ. ಅಂದ್ರೆ ಏನು ಬಡಿಗೆ ಅಥವಾ ದಾಂಡ ಇದ್ದಂಗೆ ಇರ್ತದ. ವಾಯು ತುಂಬಿದಾಗ ಛತ್ರಿ ಹೇಗೆ ಅಂತರ್ಲಿಂದಿರ್ತದ, ಅದ್ರವಂತೆ ವಾಯುತತ್ವದ ನಿಂತದ ಈ ಭೂಮಿ. ಅಂದ್ರೇನು ಇದು ವಾಯುತತ್ವದ ನಿಂತಂಗ ಆತ್ರಿ? ಹೌದು. ಜೋರ್ ಕಡ್ತಾ ಹವಾ ಹೋದ್ರೆ ಉರುಳಿ ಬೀಳ್ತೈತೆ ಅಂದಂಗ ಆತಲ್ರಿ ಇದು. ಇರ್ಲಿ, ಇಷ್ಟೆಲ್ಲ ನಿಮಗೆ ಹೇಳ್ತೀರಿ. ಹೌದು. ನೀವು ಬಾಳ ದಿವಸದವರ ಕಾಣಿಸ್ತೀರಿ ನನಗೆ. ಏ ದಿವ್ಸ ಬಾಳ ಹತ್ತಿದ್ ನೋಡ. ಬಾರಿ ರೀ. ಇಷ್ಟೇ ಅಲ್ಲ, ವಯಸ್ಸು ಬಾಳ. ಯಾವ ವಯಸ್ಸು? ಮುದುಕಿ. ಇರ್ಲಿ ಬೇಡ. ದಸೆ ಅರಣ್ಯಗತ್ರಿ ಬಂದಿದ್ದೇನೆ. ದಶೆ ಅರಣ್ಯಗಳೆಲ್ಲ? ಹೌದು. ಅಂದ್ರೆ ದೊಡ್ಡ ದೊಡ್ಡ ಪರ್ವತ. ಹೌದವ. ಹಿಮಾಲಯ ಪರ್ವತಕ್ಕಿಂತ ಭಯಂಕರ ದೊಡ್ಡ. ಶೃಂಗೇರಿ ಬೆಟ್ಟದಕ್ಕಿಂತ ದೊಡ್ಡ. ಹೌದು. ಅವು ಯಾವ್ಯಾವ ರೀ? ಯಾವ್ಯಾವ ಹತ್ತಿರ ಪರ್ವತ ಹತ್ತಿ ಇಳಿದು ಬಂದಿರಿ? ಹೌದಾ. ನೋಡ್ರಿ, ದಂಡಕಾರಣ್ಯ, ದಂಡಕಾರಣ್ಯ, ವಿದ್ಯಾರಣ್ಯ, ವಿದ್ಯಾರಣ್ಯ, ಕದಳಿಕಾರಣ್ಯ, ಕದಳಿಕಾರಣ್ಯ, ಬದರಿಕಾರಣ್ಯ, ಬದರಿಕಾರಣ್ಯ, ಚಂಪಕಾರಣ್ಯ, ಚಂಪಾರಣ್ಯ, ನೈಮಿಷಾರಣ್ಯ, ನೈಮಿಷಾರಣ್ಯ, ನೈಮಿಷಾರಣ್ಯ, ನೈಮಿಷಾರಣ್ಯ, ಭೂಯಾರಣ್ಯ, ಭೂಯಾರಣ್ಯ, ದೇವಾರಣ್ಯ, ದೇವಾರಣ್ಯ. ಹೀಗೆ 10 ಪರ್ವತಗಳನ್ನು ಹತ್ತಿ ಇಳಿದು ಹತ್ತಿ ಇಳಿ ಇಲ್ಲಿಗೆ ಬಂದಿದ್ದೇನೆ. ಏನು ಅಡ್ಡಿ ಇಲ್ಲ ಇವ. ನೀವು ಯಾವಾಗ 10 ಪರ್ವತ ಎಲ್ಲ ಇಳಿದು ಬಂದಿನಂತ ನನಗೆ ಹೇಳಿದ್ರಿ ನೀವು? ಇರ್ಲಿ, ಆ ನೋಡವ, ನಿನಗೆ ಎಲ್ಲ ಮಾಹಿತಿ ಇದ್ದಂಗ ಆತ. ಹೌದು. 4 ವೇದನು ಮಾಹಿತಿ ಅವ. ಹೌದು. 6 ಶಾಸ್ತ್ರನು, 18 ಪುರಾಣ, 56 ದೇಶ ಎಲ್ಲ ನಿನಗೆ ಮಾಹಿತಿ ಇದ್ದಂಗ ಆತ. ಹೌದು. ನಮಗೆ 56 ದೇಶ ಹೇಳುದು ಬೇಕಾಗಿಲ್ಲ. ಈ ಸದ್ದ ನಮ್ಮ ದೇಶ ಯಾವುದವ ಅಂದ್ರೆ ಭಾರತ ದೇಶ. ಹೌದು. ಭಾರತ ದೇಶದೊಳಗೆ ನಮ್ಮ ರಾಜ್ಯ ಯಾವುದಂದ್ರೆ ಕರ್ನಾಟಕ ರಾಜ್ಯ. ಹೌದು. ಕರ್ನಾಟಕ ರಾಜ್ಯದೊಳಗೆ ನಮ್ದು ಜಿಲ್ಲಾ ಯಾವುದು? ಬೆಳಗಾವಿ ಜಿಲ್ಲಾ. ಬೆಳಗಾವಿ ಜಿಲ್ಲಾದಾಗ ನಮ್ಮ ತಾಲೂಕು ಯಾವುದು? ಖಾನಾಪುರ ತಾಲೂಕಾ. ಖಾನಾಪುರ ತಾಲೂಕದಾಗ ನಮ್ಮ ಊರು ಯಾವುದಂದ್ರೆ ಚಿಕ್ಕಮನುವಳ್ಳಿ ಅಂತ ಇಲ್ಲಿವರೆಗೆ ಹೇಳಿದ್ರಿ ನೀವು. ಹೌದೌದು. ನೀವು ಶಾನ್ಯಾಕಿದ್ದಂಗ ಆತ. ನಾವ್ ಎಲ್ಲಿ ಕರ್ಕೊಂಡು ಹೋಗ್ಕೊಂಡು ಬರ್ತೀರ ನೀವು? ಅಲ್ಲ, ನೀನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿ? ಅವ್ರು ಯಾರು? ಅವ್ರು ಯಾರು? ಅವ್ರ ಹೆಸರೇನು? ನಿಂತಲ್ಲೇ ನೀವು ಜೋರಿಗೆ ಹೇಳಿದ್ರಂದ್ರ ಶಾನ್ಯಾಕಿದ್ದಾಳ ಅಂತ ತಿಳ್ಕೊತಾನ. ತಿಳ್ಕೊತೀಯ? ಹೌದು. ಯದುವೀರ ಶ್ರೀಕೃಷ್ಣನ ಅರ್ಧಾಂಗೇನೆ ನಿಮ್ಮ ಸತ್ಯಭಾಮ ಹವದೇನಾ. ನೋಡಮ್ಮ, ಆ ದ್ವಾರಕ ಪಟ್ಟಣಕ್ಕೆ ಅಧಿಪತಿಯಾದಂತವ್ರು ಯಾರು? ಯಾರಮ್ಮ? ಆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ. ಆತನು ಅರ್ಧಾಂಗಿನಿ. ಯಾರು? ಯಾರು? ಆ ಸತ್ಯಭಾಮ. ಹೌದಲ್ಲ. ಖರೇ ದೇವ, ನೀವು ಹೇಳುದು ಕರೆ ಅದ, ನಾವು ಕೇಳುದು ಕರೆ ಅದ. ಮುಂದ ಅಂದ್ರೇನು? ಪಂಚಭೂತ ಪಂಚನ ಭೂತ. ಅಂದ್ರೇನು? ಐದು ಸುಳ್ಳು ಐದು ಕರೆ, ಇದು ಕೊರವಂಜಾರ ಪದ್ಧತಿನ ಇರ್ತದೆ. ಈ ಮನ್ಯಾಗ ಕೇಳುದು, ಮುಂದಿನ ಮನ್ಯಾಗ ಹೇಳುದು, ಅಲ್ಲಿ ಕೇಳುದತ್ತಿ ಆಚೆ ಕಡೆ ಹೇಳುದು. ಅದು ಅಲ್ಲ ಕೇಳಿ ಹೇಳುವಂತ ಕೊರವಂಜಿ ನಾನಲ್ಲ. ಮತ್ತೆ ಎಂಥವ್ರು? ನಾನು ಎಂಥವಳು? ಎಂಥವ್ರು? ಶುದ್ಧ ಪತಿವ್ರತ ಸ್ತ್ರೀಯಳು. ನೀವ ಯಾವಾಗ ನಿಮಗೂ ನಾವು ಪತಿವ್ರತ ಅನ್ಬೇಕಾಗ್ಯದ? ಪತಿವ್ರತ ಯಾರಿಗಂತಾರ? ಯಾರಿಗಂತಾರ? ಅಹಿಲ್ಯ, ತಾರ, ಮಂಡೋದರಿ, ದ್ರೌಪದಿ, ಸೀತಾ, ಇಂತಿಂತವ್ರಿಗೆಲ್ಲ ಪತಿವ್ರತ ಅಂತಾರ. ಹೌದೌದು. ಮತ್ತೆ ನಿಮಗಂತಾರೇನ್ರಿ? ಏನ್ ಮಾತಾಡ್ತೇವ, ನೀವ್ ಏನ್ ಹೇಳ್ತೀರ? ಇರ್ಲಿ, ನೀವ್ ಇರ್ಲಿವಾ, ಆ ಪತಿವ್ರತೆಯ ಲಕ್ಷಣಗಳು ಯಾವ ನೋಡಮ್ಮ? ಪತಿವರ್ಷ ಸ್ತ್ರೀಯರ ನೀತಿ ನಡವಳಿ ಹೇಗ ಹೇಗಿರ್ತದ ನೋಡಮ್ಮ? ಪತಿವರ್ಷ ಸ್ತ್ರೀಯರ ಕುಂಬ ಕುಚಾವುಗಳು, ಹುಲಿ ಉಗುರು, ಹುಲಿ ಉಗುರು, ಜೀನ ಮನುಷ್ಯನ ದ್ರವ್ಯ, ದ್ರವ್ಯ, ಸೂರ್ಯನ ಕೈ ಒಳಗಿನ ಖಡ್ಗ, ಖಡ್ಗ, ಜೀವಿ ಇರೋದ್ರೊಳಗಾಗಿ ಎಣ್ಣೆ ದುರ್ವಸಿ ಆಗೋದಿಲ್ಲ. ಆಗೋದಿಲ್ಲ. ಏನೋ ಸತ್ತ ಮೇಲೆ ವಶ ಆಗಬಹುದು. ಆದ್ರೆ ಆಗಬಹುದು, ಆಗದಿದ್ದರೆ ಇಲ್ಲ. ಅದರಂತೆ ನಾನು ಪತಿವರ್ಷ ಸ್ತ್ರೀಯಳಿದ್ದು ಪರಪುರುಷ ಮುಖ ನೋಡುವುದಿಲ್ಲ. ಪರಪುರುಷರ ಮುಖ ನೋಡುದಿಲ್ಲ ಅಂತ ಅಂದ್ರೆ ಇವ್ರು ಯಾರು? ಇವರು ಅವರು ಗಂಡಮಕ್ಳು. ಹೌದಲ್ಲ. ಮತ್ತೆ ಅವ್ರು ನೀನ್ ನೋಡುದಿಲ್ಲೋ, ನಿನ್ನ ಅವ್ರು ನೋಡುದಿಲ್ಲೋ? ಹಾಗಲ್ವಾ, ಈ ದೃಷ್ಟಿಯಿಂದ ನೋಡಿದ್ರೆ ಏನಾಗೋದಿಲ್ಲ. ಮತ್ತೆ ಯಾವ ದೃಷ್ಟಿಯಿಂದ? ಈ ಯಾವ ದೃಷ್ಟಿ ಅಂತ? ಇದು ಸಮದೃಷ್ಟಿ. ಸಮದೃಷ್ಟಿಯಿಂದ ಅಂದ್ರೇನು? ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳನ್ನು ನೋಡೋದಂತೆ, ನೋಡಿದಂತೆ. ಹೌದವಾ? ಕಾಮ ದೃಷ್ಟಿಯಿಂದ ನೋಡಬಾರ್ದು. ಏನಾಗ್ತದೆ? ಏನಾಗ್ತದ? ರವರ ನರಕ ತಪ್ಪುವುದಿಲ್ಲ. ನರಕ ಆಗ್ತದ? ಹೌದು. ನೋಡಬಾರ್ದು. ಹೀಗ ನೋಡಬಾರ್ದವ್ವ? ನೀವು ಹೇಳುದೆಲ್ಲ ಬರಬರಿ ಅದ. ನೋಡುವ, ನಾವು ನಮ್ ದರ್ಶಾನಿವರ ಮಂದಿರ್ಕ್ ಹೋಗುಣ. ಅಲ್ಲ, ನಿಮ್ ದರ್ಶನ ನಾನು ಯಾಕೆ ಕರೆಸಿರ್ಬಹುದ? ನೋಡವ, ಯಾರ ಹೇಳವ್ರಿದ್ರಂದ್ರೆ ಕರ್ಕೊಂಡು ಬಾ ಅಂತ ನಮಗ್ ಹೇಳ್ಯಾರ, ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಹೌದಾ? ಹೌದು. ಹಾಗಾದ್ರ ನಡೆಯ ಹೋಗೋಣ. ನಡಿಲ್ಲ, ಹೋಗೋಣ ನಡ್ರಿ. ಯಾಕೆ ಕರೆಸಿದಳೆ ಅಣ್ಣ? ನಿಮಗೆ ಏನ್ ಬೇಕಾಗೈತಿ? ಪಿತಾಂಬರ ಕೊಡಿಸ್ಲೇನ? ಮತ್ತ ವಜ್ರ ವೈಡೂರ್ ಕೊಡಿಸ್ಲೇನ? ಬೇಕಾಗಿಲ್ಲವ. ಮುತ್ತ ರತ್ನಾರ ಕೊಡಿಸ್ಲೇನ? ಏನೇನು ಬೇಕಾಗಿಲ್ಲ. ಹೂ ಹೂವಾರ ಕೊಡಿಸ್ಲೇನ? ಅಲ್ಲ, ನನಗ ಬೇಕಾದ ನೀ ಕೊಡಿಸ್ತೇನ? ಹೋಗಿ ಹೇಳ್ತೇನ್ರಿ. ನನಗ ಬೇಕಾದ್ದೇನು? ಏನ್ರಿ? ಒಂದೇ ಒಂದು. ಯಾವ್ದ್ರಿ ಅದು? ಹಾ, ಒಂದೇ ಅಂದ್ರೆ ಏನು? ಏನು? ಆ ಪರಮಾತ್ಮನ ನಾಮಸ್ಮರಣೆ ಬೇಕ ನನಗ. ನಿತ್ಯ ನಾಮಸ್ಮರಣೆ? ಹೌದು. ನಾ ಮಾಡ್ತೀವ. ಯಾವ ರೀತಿ ಮಾಡ್ತೀಯ? ನಾ 6 ವರ್ಷಕ್ಕೊಮ್ಮೆ ಮಾಡ್ತೇನೆ ನೋಡವ. ಏನ್ ಮಾತಾಡ್ತೀವ ನೀನು? ಮತ್ತೆ ಏನಾಗ್ತದ? ದೂರ ಆಗ್ತದ? ದೂರ ಆಗ್ತದ. ಹೌದು. ಕಡೆಗೆ 3 ವರ್ಷಕ್ಕಾರೆ ಏನಂತೀರಿ ನೀವು? ಅಲ್ಲ, ಅಷ್ಟೊಳಗ ನಿನ್ನ ಅವಯಗಳು ಮುಗಿದು ಅಂದ್ರ ಇದು ಒಂದು ಕರೆಯನ. ಕಡೆಗೆ ಇವತ್ತು 1.5 ವರ್ಷಕ್ಕಾರೆ ಏನಂತೀರಿ ನೀವು? ಅಲ್ಲ, ಅಷ್ಟೊಳಗ ನಿನ್ನ ನಾಮಸ್ಮರಣೆ ಇಲ್ಲೇ ಉಳಿತದ. ಆಯುಷ್ ಮುಗಿತಂದ್ರ ಅಂತ ಕೇಳ್ತಿರ್ಲ? ನಾ ದಿವಸ ಮಾಡ್ತೇನೆ. ಅಯ್ಯವ, ಮಾಡ್ತೀಯ? ಪರಮಾತ್ಮನ ನಾಮಸ್ಮರಣೆ ಏಕಾಕಾರವಾಗಿ ನಾ ದಿವಸ ನಾ ಮಾಡ್ತಾ ಇದ್ದೀನಿ. ಈಗ ನೋಡಲಿ, ನಿನ್ನ ಮಾತು ಕೇಳ ನನಗೆ ಏನಾಯ್ತು? ಹೇಗಾಗ್ಯದ ಕೇಳ. ಸಂತೋಷ ವೈತಮ್ಮ ಬಕಲಿ